ಗಣಪ ಉದಾಲಿಗೆ ಬೇಕಂದರೆ ಈ ರಾಜ ಉಡುಪುಗಳನ್ನು ಬಿಟ್ಟು ಸನ್ಯಾಸಿ ರೂಪವನ್ನು ತಾಳಿ ಉಳಿವಿ ಗೋಕರ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿದರೆ ಶಂಕರನು ಬರುತ್ತಾನೆ, ಬೇಡಿದ ವರಗಳು ಕೊಡುತ್ತಾನೆ. ಹಾಗಾದ್ರೆ ಆ ಉಳ್ಳಿ ಗೋಕರ ಹೋಗಿ ತಪಸ್ಸನ್ನು ಮಾಡಿ 101 ದಿವಸ ತಪಸ್ಸನ್ನು ಕುಂತು ಆ ಪರಮಾತ್ಮನ ಗುರ್ತು ಏನಪ್ಪು ನಾವು ತಪಸ್ಸನ್ನು ಮಾಡಿದರೆ ಬೇಡದಗಳು ಸಿದ್ಧವಾಗಿ ಕೊಡುವನೆ ಕೊಡುತ್ತಾನೆ. ಹಾಗಾದ್ರೆ ಒಳ್ಳಿರಥವನ್ನು ಈಗ ಹೋಗೋಣ. ಆಗಿದ್ದಾಗಲೇ ಸುಗುಣಾಕರ ಮಾತ ಪ್ರೇತ ಶ್ರೀ ಕೈಲಾಸ ವಾಸುದೇವ, ಸುಗುಣಾಕರ ಮಾತ ಪ್ರೇತ ಶ್ರೀ ಕೈಲಾಸ ವಾಸುದೇವ, ಭಗವಾನ ಭಕ್ತ ಕೇಶ ಭಜನ ಮಾಡುವ ನಾನೀಗ, ಭಗವಾನ ಭಕ್ತ ಕೇಶ ಭಜನ ಮಾಡುವ ನಾನೀಗ, ಸುಗುಣಾಕರ ಮಾತ ಪ್ರೇತ ಶ್ರೀ ಕೈಲಾಸ ವಾಸುದೇವ, ಶ್ರೀ ಕೈಲಾಸ ವಾಸುದೇವ ಆದಿ ದೇವತಾ ಪೂಜೆ ಗೈವೆ ನಾನೀಗ, ಆದಿ ದೇವತಾ ಪೂಜೆ ಗೈವೆ ನಾನೀಗ, ಸುಗುಣಾಕರ ಮಾತ ಪ್ರೀತ ಶ್ರೀ ಕೈಲಾಸ ವಾಸುದೇವ, ಭಗವಾನ ಭಕ್ತ ಕೇಶ ಭಜನೆ ಮಾಡುವೆ ನಾನೀಗ, ಭಗವಾನ ಭಕ್ತ ಕೇಶ ಭಜನೆ ಮಾಡುವೆ ನಾನೀಗ, ಸುಗುಣಾಕರ ಮಾತ ಪ್ರೀತ ಶ್ರೀ ವಾಸುದೇವ, ಶ್ರೀ ಕೈಲಾಸ ವಾಸುದೇವ. ಎಷ್ಟು ದೂರ ಬಂದಿರೋದು ನಾವು? ಆಯ್ತ್ರಿ ಇದೇ ಆಶ್ರಮ. ಎಷ್ಟು ದೂರ ಬಂದಿರೋದು ಸೇವಕ? ಇದೇ ಆಶ್ರಮ ರೀ, ಎಲ್ಲಪ್ಪ ಇದೆ ಗುಂಡ್ ಲಿಂಗಪ್ಪುಗಳು ಎಲ್ಲ ಇದ್ದಾವತ್ತೆ. ಹಾಗಾದ್ರೆ ನಡಿ ಹೋಗೋಣ ಮುಂದಕ್ಕೆ. ಹಾಗಾದ್ರೆ ಇದೇ ಉಳ್ಳಿ ಗೋಕರ ಕೋಟ್ಯಾನು ಕೋಟಿ ಲಿಂಗ, ಹಾಗೆ ಸಪ್ತ ಸಮುದ್ರವು, ಈ ಅರಣ್ಯವಾಸ ನೋಡಿದ್ಯಾ ಎಷ್ಟು ಶೃಂಗಾರವಾಗಿ ಕಾಣುವುದು. ನಾಗ ಪುನ್ನ ಖಜ್ಜೂರ ಈ ದಂಪತಿಗಳಲ್ಲಿ ಆಹ ಕೋಯಿಲ ಹಾಡು ನವಿಲ ನಾಟ್ಯ ನೋಡಿದೆ, ಸಂತೋಷವಾಗಿದೆ. ಸಂತೋಷ ಸೇವಕ. ಹಾಗಾದ್ರೆ ನಾನು ಇಲ್ಲೇ ತಪಸ್ಸನ್ನು ಕುಂತು ಹಾಗೆ ಸಪ್ತ ಸಮುದ್ರ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ಆಗ ಸಪ್ತ ಸಮುದ್ರ ನೀರು ತೆಗೆದುಕೊಂಡು, ಹಾಗಾದ್ರೆ ಮಲ್ಲಿ ಹೂವು, ಜಾಜಿ ಹೂವು, ಚೆಂಡು ಹೂವು, ಹೂಗಳನ್ನು ತೆಗೆದುಕೊಂಡು ಬಾ ಪೂಜೆಗೆ. ಅಗತ್ಯವಾಗಿ ಪ್ರಭು ನೀ ಹೇಳಿದಂತೆ ಕೇಳುತ್ತೇನೆ. ಹಾಗಾದ್ರೆ ಇಲ್ಲೇ ತಪಸ್ಸು ಕುಂತು ತಪಸ್ಸು ಮಾಡು. ಈ ದೋರಾ ಬಾಗಿಲಲ್ಲಿ ಯಾರನ್ನು ಗಲಾಟೆ ಮಾಡಿಸಬೇಡ, ಈ ದೋರಾ ಬಾಗಿಲಲ್ಲಿ ಕಾಯ್ದುಕೊಂಡು. ಹಾಗಾದ್ರೆ ಈಗ ದೇವರ ಧ್ಯಾನವನ್ನು ಮಾಡಿ ಪ್ರಭು. ಹಣೆಯ ಮೇಲೆ ಈ ಬೂದಿಯ ಮಾಲೆ, ಮುಖದ ಮೇಲೆ ಸೋಮಂತ್ರ, ಹಣೆಯ ಮೇಲೆ ಈ ಬೂದಿಯ ಮಾಲೆ, ಮುಖದ ಮೇಲೆ ಸೋಮಂತ್ರ, ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ, ಹಂಗಯದೊಳಗೆ ಲಿಂಗಯ ಇದ್ದವನು ಸಾಕ್ಷಾತ ಪರಶಿವನು ನೋಡ, ಸಾಕ್ಷಾತ ಪರಶಿವನು ನೋಡ, ಸಾಕ್ಷಾತ ಪರಶಿವನು ನೋಡ ನೋಡ. ಶಿವನಲ್ಲದೆ ದೇವರಿಲ್ಲದಿ ನೋಡ, ಶಿವನ ಮಂತ್ರಕ್ಕೆ ಬೇರೆ ಮಂತ್ರವಿಲ್ಲದಿ ನೋಡ, ಇದಕ್ಕೆ ಕಾರಣ ಕರ್ತ ಓಂ ನಮ ಶಿವಾಯ. ಸಡಾಕ್ಷರ ಮಂತ್ರವನ್ನು ಜಪಿಸುತ್ತ ನಿಂತಲ್ಲದೆ ಕಾಣ ಮಾಲಿಂಗ ಗುರು ಸಿದ್ದೇಶ್ವರ ಕಲ್ಲು ದೇವರ ಚೇಳಿಗೆ ಪಸರಾಗಿದ್ದು ಕಡೆ, ಚೇಳಿಗೆ ಪಸರಾಗಿದ್ದು ಕಡೆ, ಬಾಳಿಗೆ ಫಲವಾದಿದ್ದು ಕಡೆ, ವೀರಾದಿ ವೀರಂಗನ ರಂಗಬೇಕಡೆ, ಮಾಡುವಂತ ಶಿವಭಕ್ತನಿಗಿದೆ ನರ ಜನ್ಮವು ಕಡೆ, ನಮ್ಮ ಕೂಡಲ ಸಂಗಮ ದೇವಂ ದೇ ಹಂಪೆಯಲ್ಲಿ ಪಂಪ ಪದ ಪರಮೇಶ್ವರ, ಭಕ್ತರನ್ನು ಕಾಪಾಡು ಶಿವಶಂಕರ, ಭಕ್ತರನ್ನು ಕಾಪಾಡು ಶಿವಶಂಕರ, ಹಂಪೆಯಲ್ಲಿ ಪಂಪ ಪದ ಪರಮೇಶ್ವರ, ಭಕ್ತರನ್ನು ಕಾಪಾಡು ಶಿವಶಂಕರ, ಭಕ್ತರನ್ನು ಕಾಪಾಡು ಶಿವಶಂಕರ. ಪೂರ್ವದ ಕಾಶಿಯೇ ಪುಣ್ಯಕ್ಷೇತ್ರ, ಕ್ಷೇತ್ರ ನೋಡಿದವರ ಜನ್ಮವು ಪರಮ ಪವಿತ್ರ, ನೋಡಿದವರ ಜನ್ಮವೇ ಪರಮ ಪವಿತ್ರ, ಹಂಪೆಯಲ್ಲಿ ಪಂಪ ಪದ ಪರಮೇಶ್ವರ, ಭಕ್ತರನ್ನು ಕಾಪಾಡು ಶಿವಶಂಕರ, ಭಕ್ತರನ್ನು ಕಾಪಾಡು ಶಿವಶಂಕರ, ಶಂಕರ ಜಲಗಂಗೆ ಹರಿಯುವುದು ತುಂಗಭದ್ರೆಯಾಗಿ, ಜಲಗಂಗೆ ಹರಿಯುವನು ತುಂಗಭದ್ರಿಯಾಗಿ ನಿಂದವರ ಪಾಪವನ್ನು ತೊಳೆಯುವುದಕ್ಕಾಗಿ ನಿಂದವರ ಪಾಪವನ್ನು ತೊಳೆಯುವುದಕ್ಕಾಗಿ ಬಸವಣ್ಣ ದೇವರ ಆಧಾರನಾಗಿ ಬಸವಣ್ಣ ದೇವರ ಆಧಾರನಾಗಿ ಪತಿ ಹೃದಯವೇ ಸಾಕಾರಿಯಾಗಿ ಪಂಪಾಪತಿ ಹೃದಯವೇ ಸಾಕಾರಿಯಾಗಿ ಪಂಪೆಯಲ್ಲಿ ಪಂಪಾಪತಿ ಪರಮೇಶ್ವರ ಭಕ್ತರನ್ನು ಕಾಪಾಡು ಶಿವಶಂಕರ ಭಕ್ತರನ್ನು ಕಾಪಾಡು ಶಿವಶಂಕರ ಭಕ್ತರನ್ನು ಕಾಪಾಡು ಶಿವಶಂಕರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಸೇವಕ ನಾನು ನುಡಿದಂಗೆ ನೀನು ನುಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೂರ್ಖ ಅಭಿಚಾರ ನುಡಿಯುತ್ತಿರೋದು ಓಂ ನಮ ಶಿವಾಯ ಅಂತ ಶಿವನ ಧ್ಯಾನವನ್ನು ಮಾಡು ಓಂ ನಮ ಶಿವಾಯ ಎಲ್ಲಿ ಶಿವಾಯಲ್ಲೋ ಶಿವಾಯ ಅದ್ರಿ ನೀ ಅಂದಂಗ ಅಂತೀರಿಯಪ್ಪ ಅಲ್ಲ ಸೇವಕ ಓಂ ನಮ ಶಿವಾಯ ಅಂತ ನೋಡಿ ಓಂ ನಮ ಶಿವಾಯ ಪೂಜೆಗೆ ಊದಿನ ಕಡ್ಡಿ ಹೂವನ್ನೇ ತೆಗೆದುಕೊಂಡು ಬರು ತೆಗೆದುಕೊಂಡು ಬರ್ತೇನೆ ಶ್ರೀ ಶೈಲಾವಾಸನೆ ಮಲ್ಲಿಕಾರ್ಜುನ ನಾ ನಿನ್ನ ಬೇಡಿವೆ ಮುಕ್ತಿ ಸಾಧನ ಓ ಮಲ್ಲಿವಾದನ ಶ್ರೀ ಶೈಲಾವಾಸನೆ ಮಲ್ಲಿಕಾರ್ಜುನ ನಾ ನಿನ್ನ ಬೇಡಿವೆ ಮುಕ್ತಿ ಸಾಧನ ಓ ನಂದಿವಾದನ ಕಾಡು ಗುಡ್ಡಗಳೆಲ್ಲ ಕಾಣಿರೋ ಕಾಡು ಗುಡ್ಡಗಳೆಲ್ಲ ಕಾಣಿರೋ ಕಾಣಾದ ನೀವಿ ಕಾಣಿರ ಸಾಕು ಭಾರಯ್ಯ ಸಾಕು ಭಾರಯ್ಯ ಈ ಗುಡ್ಡವೆಲ್ಲವೋ ಶೈಲ ವಾಸನೆ ಮಲ್ಲಿಕಾರ್ಜುನ ನಾ ನಿನ್ನ ಬೇಡಿವೆ ಮುಕ್ತಿ ಸಾಧನ ಓ ನಂದಿವಾದನ ಶೈಲ ವಾಸನೆ ಮಲ್ಲಿಕಾರ್ಜುನ ನಾ ನಿನ್ನ ಬೇಡಿವೆ ಮುಕ್ತಿ ಸಾಧನ ಓ ನಂದಿವಾದನ ನಂದಿವಾದನ ಶಂಕರ ನನ್ನ ಭಕ್ತಿಯನ್ನು ಮೆಚ್ಚಿ ಕೈಲಾಸವನ್ನು ಬಿಟ್ಟು ಭೂಲೋಕದಲ್ಲಿ ಬಾ ನಿನ್ನ ತಪಸ್ಸಿಗೆ ನೀಲಕಂಠೇಶ್ವರ ಇವಾಗ ನನ್ನ ಭಕ್ತಿಯನ್ನು ಮೆಚ್ಚಿ ನಿನಗೆ ಅಘೋರವಾಗಿ ತಪಸ್ಸು ಮಾಡ್ತಿದ್ದೇನೆ ಈಗಲೇ ಬಂದು ನನ್ನನ್ನು ನನ್ನ ಭಕ್ತಿಯನ್ನು ಮೆಚ್ಚಿ ನನಗೆ ವರಗಳನ್ನು ಕೊಟ್ಟು ಈಗಲೇ ಹೋಗು ಕೈಲಾಸಕ್ಕೆ ಶಿವ ಶಿವ ಶಂಭೋ ಭವಹರ ಶಂಭೋ ಶಿವ ಶಿವ ಶಂಭೋ ಭವಹರ ಶಂಭೋ ಶಿವ ಶಿವ ಶಂಭೋ ಭವಹರ ಶಂಭೋ ಶಿವ ಶಿವ ಶಂಭೋ ಭವಹರ ಶಂಭೋ ಶಿವ ಶಿವ ಶಂಭೋ ಭವಹರ ಶಂಭೋ ಶಿವ ಶಿವ ಶಂಭೋ ಭವಹರ ಶಂಭೋ ಈತನ ಕಾಯಕವೇ ಸಜ್ಜು ಮಾಡಿ ಜೀವಾತ್ಮವೇ ಲಿಂಗವು ಮಾಡಿ ಭಾವನೆ ಎಂಬ ಪುಷ್ಪವು ಮಾಡಿ ಧಾನ್ಯವೊಮ್ಮ ಗಂಧವ ತೀಡಿ ಚಿತ್ತವೊಮ್ಮ ಆಕ್ಷತೆಯನ್ನಿಟ್ಟು ಕಾಯದಂಡನೆ ಎಂಬ ನೈವೇದ್ಯವನ್ನು ಮಾಡಿ ಧೂಪದಿಂದ ಮಂಗಳಾರತಿಯು ಮಾಡಿ ಪೂಜೆಯನ್ನು ಗೈತ್ರಿಯನಲ್ಲವೇ ಓಹೋ ತತಸ್ಥ ಭಕ್ತಕ್ಕೆ ಶಾನಿನ ಉಗ್ರ ತಪಸ್ಸಿಗೆ ಮೆಚ್ಚಿ ಬಂದನು ಸಭಸ್ಥನ ಮಾಡು ಯಾರು ಕೂಗಿ ಹಾಡುತ್ತಿರುವುದು ನೋಡು ಯಾರು ಬಂದಂಗಿದ್ದರಪ್ಪ ಯಾರು ಬಂದಿರುವರು ಯಾರು ಬಂದಿರು ಯಾರು ಉಂಟು ಅವರು ಸದಾಶಿವ ಶಂಕರನು ಬಂದಿರುವನು ಶಂಕರನು ಹೌದು ನೋಡು ಶಂಕರನು ಹೌದು ಅಲ್ಲವ ನನ್ನ ತಪಸ್ಸನ್ನು ಭಿನ್ನ ಮಾಡಲಿಕ್ಕೆ ಬಂದಿರುವುದು ನೋಡು ಸರಿಯಾದ ಶಂಕರನು ಬಂದಿದ್ದಾನೆ ಪ್ರಭು ಶಂಕರನು ಹೌದು ನನ್ನ ಭಕ್ತಿಯನ್ನು ಮೆಚ್ಚಿ ಕೈಲಾಸವನ್ನು ಬಿಟ್ಟು ಬಂದಿರುವುದು ಹೌದು ಪ್ರಭು ಆಕಾಶದಿಂದ ಈ ಭೂಲೋಕ ಬಂದಿರುವುದು ಹೌದು ಮಹಾರಾಜ ಪರಮಾತ್ಮ ಧನ್ಯವಾದಗಳು ಶಂಕರ ನಿನ್ನ ಪಾದವನ್ನು ನಾನು ನಿನ್ನ ಪಾದಕ್ಕೆ ಚಿತ್ತಪಸವನ್ನು ಒಪ್ಪಿಸಬೇಕ ನನ್ನ ಭಕ್ತಿಯನ್ನು ಮೆಚ್ಚಿ ನೀನು ಬಂದಿರುವುದನ್ನು ಬೇಡದವನ್ನು ಸಿದ್ಧವಾಗಿ ಕೊಡುವೆಯಾ ಭಕ್ತ ಕೇಶ ಬೇಡಿದವರುಗಳನ್ನು ಸಿದ್ಧವಾಗಿ ಕೊಡುವೆನು ನನ್ನ ಭಕ್ತಿಯನ್ನು ಮೆಚ್ಚಿ ಕೈಲಾಸ ಬಿಟ್ಟು ಭೂಲೋಕ ಬಂದಿರುವುದೇ ಓಹ್ ಭೂಲೋಕಕ್ಕೆ ಬಂದಿರುವೆನು ಹಾಗಾದರೆ ಭೂಲೋಕ ಬಂದಿರುವುದಂಗಾದರೆ ತಿರುಸೂಲವನ್ನು ತೋರಿಸು ಓಹೋ ಇದೋ ತಿರುಸೂಲವನ್ನು ನೋಡು ಧನ್ಯನಾದ ಧನ್ಯನಾದ ಶಂಕರ ಕಂಡೇ ಶಿವನ ಕಂಡೇ ಕಂಡೇ ಶಿವನ ಕಂಡೇ ದೇವಾದಿ ದೇವಾ ತನುಜಾನು ಭಾವ ಕೋಟಿಗಳು ಪಾವನವಾಗಿತು ಕುಲ ಕೋಟಿಗಳು ಮುಟ್ಟಿಸಿ ಹೋದವು ಪರಿತಾಪಗಳು ಮುಟ್ಟಿಸಿ ಹೋದವು ಪರಿತಾಪಗಳು ಸಿದ್ಧವಾಗಿ ಕೊಡುವೆನು ಭಕ್ತ, ನನ್ನ ಕೈಯಲ್ಲಿ ಹವ್ಯಸ್ತವನ್ನು ಮಾಡು. ಓಹೋ, ತಿಳಿದು ಅಭಿದಾಮನು ನೋಡು. ಧನ್ಯನಾದ ಶಂಕರ, ಧನ್ಯನಾದ. ಹಾಗಾದರೆ ನನಗೆ ನಿನ್ನ ಅಷ್ಟ ಅವಿಸರವು ಬೇಕಾಗಿಲ್ಲ, ಮಕ್ಕಳ ಆಸ್ತಿ ಬೇಕಾಗಿಲ್ಲ, ಬೆಳ್ಳಿ ಗುಡ್ಡ ಬೇಕಾಗಿಲ್ಲ, ಬಂಗಾರ ಗುಡ್ಡ ಬೇಕಾಗಿಲ್ಲ, ಸಿರಿ ಸಂಪತ್ತು ಬೇಕಾಗಿಲ್ಲ. ಸಂತಾನ ಬೇಡು ಕೊಡುತ್ತಾನೆ. ನಿನ್ನ ಸಂತಾನವು ಸಿರಿ ಸಂಪತ್ತು ವಜ್ರ ವೈಡೂರ ಗೋಮೇದ ಪುಷ್ಪರಾಗ ಏನು ಬೇಕಾಗಿಲ್ಲ. ಏನು ಬೇಕಾಗಿದೆ ಭಕ್ತ? ಹಾಗಾದ್ರೆ ನಿನ್ನ ಹೆಡಗೈಲಿರುವ ತಿರುಸೂಲ ವಾಮಸ್ತ ಉರಿ ನೇತ್ರ ಮೂರು ವೇದಗಳನ್ನು ದಯ ಪಾಲಿಸು. ತೆಗೆದುಕೋ ಭಕ್ತ, ಒಂದನೇ ತಿರುಸೂಲವು. ಈ ತಿರುಸೂಲವು ಧನ್ಯನಾದ ಶಂಕರ, ಧನ್ಯನಾದಿ. ಹಾಗಾದ್ರೆ ಉರಿ ನೇತ್ರವನ್ನು ದಯ ಪಾಲಿಸು. ಭಕ್ತ ಕೇಶವ, ನಿನ್ನ ಭಕ್ತಿಗೆ ಮೆಚ್ಚಿ ಕೊಡುವೆನು. ತೆಗೆದುಕೋ ಉರಿ ನೇತ್ರವು. ಶಂಕರ ಶಾಂತಿ ಶಾಂತಿ. ಆಯ್ತು, ಹಾಗಾದ್ರೆ ವಾಮಸ್ತವನ್ನು ಕೊಟ್ಟು ಬಿಡು. ಭಕ್ತ, ತ್ರಿಸೂಲವು ಉರಿ ನೇತ್ರವು ಧರಿಸುವ ಶಕ್ತಿ ನಿನ್ನಲ್ಲಿದೆ, ಆದರೆ ಈ ವಾಮಸ್ತ ಧರಿಸುವ ಶಕ್ತಿ ನಿನ್ನಲ್ಲಿಲ್ಲ ಭಕ್ತ. ಶಂಕರ ಕೊಟ್ಟರೆ ಮೂರು ಹೇದಗಳನ್ನು ಕೊಡು. ಇಲ್ಲ, ಮಾತು ಕೊಟ್ಟು ಮಾತು ತಪ್ಪುವೆಯಾ? ಓಹೋ, ಹಾಗಾದ್ರೆ ವಚನ ಕೊಟ್ಟು ವಚನ ಭ್ರಷ್ಟನಾಗುವುದಿಲ್ಲ. ತೆಗೆದುಕೋ. ಧನ್ಯನಾದಿ ಶಂಕರ, ಧನ್ಯನಾದಿ. ಶಂಕರ, ಈ ತಿರುಸುಲ ಏತಕ್ಕೆ ಬರುವುದು? ಈ ವಂದನೆಯ ತಿರುಸುಲ 1000 ದಂಡುಗಳ ಬಂದರ ಗರಗರಣೆ ಬೀಸಿ ಗಗನಕ್ಕೆ ವಶದರೆ ವೈರಿ ಗುಂಡಿಗೆ ನೆಟ್ಟಿ ಮತ್ತೆ ನಿನ್ನ ಕೈಯಲ್ಲಿ ಸೇರುವುದು. ಈ ತಿರುಸುಲ ಗರಗರಣೆ ಬೀಸಿ ಗಗನಕ್ಕೆ ವೈದ್ಯ ನನ್ನ ವೈರಿ ಗುಂಡಿಗೆ ನಟ್ಟುವುದೇ. ಒಂದನ್ನು ಗೆಟ್ಟಾಯಿತು ಶಂಕರ. ಹಾಗಲಿ, ಈ ಹುರಿನೇತ್ರ ವೇತಕ್ಕೆ ಬರುವುದು? ಅಲ್ಲಿ ಕಾಣುತ್ತಿರುವ ಕಾಮಿಕ ವನವನ್ನು ನೋಡಲು ತಗ್ಗನ ಉರಿದು ನಾಶವಾಗುವುದು. ಹಿಂದಿರುವ ಕಾಸ್ವಾಕ ವನಂತರವನ್ನು ಬಿಟ್ಟು ಮುಂದಿರುವ ತಿತ್ತಿಸಿ ನೋಡಿದ ಆ ಕಾಸ್ವಾಕವನ್ನು ತಗ್ಗಿನ ಉರಿದು ಬೂದಿಯಾಗುತ್ತಿರುವೆ. ಹೌದು, ಎರಡು ಬರವನ್ನು ಗೆಟ್ಟಿ ಆಯಿತು ಶಂಕರ. ಈ ವಾಮಸ್ತ ವೇತಕ್ಕೆ ಬರುವುದು? ಇದಕ್ಕಿಂತ ಮಿಕ್ಕಿದಾದ ವೈರಿಗಳನ್ನು ಬಂದರೆ ಅವರ ಮಸ್ತಕದ ಮೇಲೆ ಅಸ್ತವನ್ನು ಇಟ್ಟರೆ ಸುಟ್ಟು ಬೂದಿಯಾಗುವುದು ಭಕ್ತ. ಶಂಕರ, ನನ್ನ ವೈರಾಂಗ ಪುರುಷಗಳ ಅಸ್ತಕದ ಮೇಲೆ ಮಸ್ತವನ್ನು ಸಾಸಿದ ಕೆಲವರದು ಬೂದಿ ಆಗುತ್ತಿರುವೆ. ಮೂರು ಹೊರಗಳನ್ನು ಗೆಟ್ಟಿಯಾದ ಶಂಕರ. ಹಾಗಾದರೆ ನೀನು ನನಗೆ ವೈರಿ, ನಾನು ನಿನಗೆ ವೈರಿ. ಇಂದಿನ ಜನ್ಮದಲ್ಲಿ ನೀನು ಆಗ ಶಂಕರನಾಗಿ ನನ್ನನ್ನು ಈ ಭೂಲೋಕದಲ್ಲಿ ಹುಟ್ಟಿರುವುದು. ಹಾಗಾದ್ರೆ ನನಗೆ ನಿನಗೆ ವೈರಿ ಆಗಿರುವುದು ಈಗ ಇದ್ದಕ್ಕೆ ಸಿದ್ಧ. ಭಕ್ತ, ಯಾರು ಮೋಸವಾದ ಭಕ್ತ? ನಿಲ್ಲು ನಿಲ್ಲು ಶಂಕರ, ಈಗಲ ಕೈ ಸಾಸಿ ನೋಡುತ್ತೆ. ನಿಲ್ಲು ಶಂಕರ, ಬೇಡ. ಕೇವಲ ನನ್ನ ಮಗುವಾಗಬೇಕು. ವರವನ್ನು ಕೊಟ್ಟವರ ಮೇಲೆ ಕೈ ಚಾಚುವುದು ನಾಯವೇ ಅನ್ಯಾಯವೇ? ಬೇಡ ಭಕ್ತ, ಬೇಡ. ಶಂಕರ, ವರವನ್ನು ನಿಜವೋ ಅಬದ್ಧವೋ ಈಗಲೇ ಕೈ ಸಾಸಿ ನೋಡುತ್ತೇನೆ. ನಿಜವಾ ಅಬದ್ಧವೆಂದು ತೋರಿಸಿಕೊಡು ಈಗಲೇ. ಬೇಡ ಭಕ್ತ, ಬೇಡ, ಬೇಡ, ಬೇಡ. ನಿಲ್ಲು ಶಂಕರ, ನಿಲ್ಲು ಶಂಕರ, ನಿಲ್ಲು ಶಂಕರ, ಕೈ ಚಾಚಿ ನೋಡುವೆ. ಕೈ ಚಾಚಿ ನಡೆದಿರುವುದು ಮಹಾಮಂತ್ರಿ. ಮಂತ್ರಿ ಎಲ್ಲಿರುವನು? ಪರಮಾತ್ಮನು ಎಲ್ಲಿರುವನು? ಪರಮಾತ್ಮನು ಕೈಲಾಸ ಮಠಕವಾಗಿದ್ದಾನೆ. ಯಾವ ಇವನು ಹಿಂದೆ ಹಿಡಿದಿರುವನು? ಮುಂದೆ ಯಾರಿವನು? ಇವನ್ಯಾವನು? ನೀನು ಎಲ್ಲ ಸೇವಕ. ಎಲ್ಲಿರುವನು ಶಂಕರನು? ಕೈಲಾಸ ಮಠಕ. ಅವನನ್ನು ಬಿಟ್ಟು ನನ್ನನ್ನು ಗಟ್ಟಿಯಾಗಿ ಟೆಕ್ಕಿ ಹಾಕಿ ಎಲ್ಲಿರುವನು ಅವನು? ಈಗಲೇ ಹೋಗೋಣ. ಕೃಷ್ಣ ಕೃಷ್ಣ ಕೃಷ್ಣ ನಟರಾಜನ ನಾಟದ ವೈಖರೆಯು ನಟರಾಜನ ನಾಟದ ನಟರಾಜನ ನಾಟದ ವೈಖರೆಯು ನಟರಾಜನ ನಾಟದ ಸರಸಮಯ ಓಂಕಾರ ಸುರಗನ ಮಾಲೋಲ ಸರಸಮಯ ಓಂಕಾರ ಸುರಗನ ಮಾಲೋಲ ನಟನ ವಿಲಾಸ ಗಣೈಗೆ ವಾಸ ನಟನ ವಿಲಾಸ ಗಣೈಗೆ ವಾಸ ಮಧುಕೇಶ್ವರ ಸೋಮಧರ ಓಂಕಾರ ನಟರಾಜನ ನಾಟದ ವೈಖರೆಯು ನಟರಾಜನ ನಾಟದ ವೇದಗಳು ನೀಡಿ ಕೊಲೆಗಳು ಹಾಡಿ ಎದೆಗಳು ನೀಡಿ ಕೊಲೆಗಳು ಹಾಡಿ ಮುಡಿಯಳ ಗಂಗೆಯ ಓಲಾಡಿ ಮುಡಿಯಳ ಗಂಗೆಯ ಓಲಾಡಿ ತಮರುತವರನಾದ ಧನ ಧನ ವೀರೆ ಸೂತ ತಮರುತವರನಾದ ಧನ ಧನ ವೀರೆ ಸೂತ ಗಿರಿಜಯ ನೋಟ ಮುದಗಲಿಸೋ ಗಿರಿಜಯ ನೋಟ ಮುದಗಲಿಸೋ ಮಧ್ಯಮೋಣಿ ಮಧ್ಯರಾತ್ರಿ ಬಂದ ಕಾರಣವೇನು? ಶಂಕರ ಪಾದ ಪೂಜೆ ಮಾಡಲಿಕ್ಕೆ ಬಂದಿದ್ದೇನೆ ಪ್ರಿಯ. ಶಂಕರನು ಎಲ್ಲಿ ಉಂಟು? ಶಂಕರನು ತಿರುಸುಲ ವಾಮಸ್ತ ಉರಿನೇತ್ರ ಮೂರು ಫಲಗಳನ್ನು ಕೊಟ್ಟು ಉತ್ತರಂಗ ಮಠವನ್ನು ಬಿಟ್ಟು ಓಡಿ ಹೋಗಿರುವುದಲ್ಲವೇ? ಹಾಗಾದ್ರೆ ಶಂಕರನು ಕೈಲಾಸದಲ್ಲಿದ್ದಾನೆ. ತ್ರಿಶೂಲಕ್ಕೆ ವಂದನೆಗಳು. ಪ್ರೇಮ ಸಂಗಮ ಮಧುರ ಸಂಗಮ ಪ್ರೇಮ ಸಂಗಮ ಮಧುರ ಸಂಗಮ ಮನಸ್ಸು ಮನಸ್ಸು ಬಂದಾದ ಮೇಲೆ ಮನಸ್ಸು ಮನಸ್ಸು ಬಂದಾದ ಮೇಲೆ ಹೃದಯ ಸಂಗಮ ಪ್ರೇಮ ಸಂಗಮ ಮಧುರ ಸಂಗಮ ಪ್ರೇಮ ಸಂಗಮ ಮಧುರ ಸಂಗಮ ಆಕಾಶ ಮಿನುಗುವ ತಾರೆ ತುಟಿಯ ಮಿಂಚುಗಳಾಗಿದೆ ಆಕಾಶ ಮಿನುಗುವ ತಾರೆ ತುಟಿಯ ಮಿಂಚುಗಳಾಗಿದೆ ಕಣ್ಣ ನೋಟಕರಾಗಿದೆ ಚೆಲು ಮಗುವ ಬೀರುದೆ ಕಣ್ಣ ನೋಟಕರಾಗಿದೆ ಚೆಲು ಮಗುವ ನೀರು ಸಲಾರೆ ಕುಜಗಳ ನಿಂಬೆ ಹಣ್ಣಿನಂತೆ ಬೇಗಲು ಲಗ್ನ ಮಾಡಿಕೋಬ. ಮೂರು ನಿಯಮಗಳಿವೆ ರಾಜ. ಅವೇನು ನಿಯಮಗಳು ಸುಂದರಿ? ಗೌರಿ ಹುಣ್ಣಿಮೆ ನಿಯಮಗಳು. ಗೌರಿ ಹುಣ್ಣಿಮೆ ನಿಯಮಗಳು? ಲಗ್ನ ಆದ ಮೇಲೆ 108 ನಿಯಮಣ. ಓಹ್, ಮೊದಲ ನಿಯಮ ಆಗಲಿ ಸುಂದರಿ, ಇನ್ನೊಂದು ಗೀತವನ್ನ ಹಾಡು ಈಗಲೇ. ಆ ನಿನ್ನ ಕಣ್ಣ ದೀಪ ನೋಡು ನನ್ನ ರೂಪ ನಿನ್ನ ಕಣ್ಣ ದೀಪ ನೋಡು ನನ್ನ ರೂಪ ನಿನ್ನ ಒಡಲ ತಾಪ ಮಧುಮಯ ರೂಪ ನಿನ್ನ ಒಡಲ ತಾಪ ಮಧುಮಯ ರೂಪ ನಿನ್ನ ಕಣ್ಣ ದೋಸರೆ ಸುರಲೋಕ ಸುಂದರ ಮದನ ಕಾಮನ ಸುಂದರಿ, ನಿನ್ನ ನಾಟ್ಯವನ್ನು ತೋರಿಸಿ. ಈಗಲೇ ನಿನ್ನ ನಾಟ್ಯದಿಂದ ನಾನು ನಾಟ್ಯ ಮಾಡುತ್ತೇನೆ. ಓಹೋ ಮಹಾರಾಜ, ನಾನು ಹಾಡಿದಂಗೆ ಹಾಡಬೇಕೆ? ಆಗಲೇ ನಾನು ಪಾಡಿದಂಗೆ ಪಾಡಬೇಕೆ? ನನ್ನಂತ ನರ್ತನ ಇನ್ನು ಮಾಡಬೇಕಲ್ಲ. ಆಗಲೇ ಸಾಗಿಸಿ ನಿನ್ನ ನಾಟ್ಯವನ್ನು. ಮಹಾರಾಜ, ನನ್ನ ಸಂಬಳ ನನಗೆ ಕೊಡ್ರಿ ಅಪ್ಪ. ಆಯ್ತು, ಲಗ್ನ ಆದ್ಮೇಲೆ ಸಂಬಳ ಕೊಡ್ತೀನಿ. ಲಗ್ನ? ಹೌದು, ಲಗ್ನ ಆದ್ಮೇಲೆ ಸಂಬಳ ಕೊಡ್ತಿರ್ವಿ? ಹೌದು. ನನ್ನ ಪಕ್ಕ ನನಗೆ ಫಸ್ಟ್ ಕೊಡ. ಆಗ್ಲಿ ಆಗ್ಲಿ, ಆಯ್ತು. ಲಗ್ನ ಆದ್ಮೇಲೆ ಎಲ್ಲ ತಲೆ ತೋರಣಗಳನ್ನ ಕಟ್ಟಿ, ಎಲ್ಲ ಕರೆಂಟ್ ಹಾಕ್ಸಿ, ಎಲ್ಲ ಬಾಳೆ ದಿಂಡು ಕಟ್ಟಿ ಘನವಾಗಿ ಲಗ್ನ ಮಾಡೋಣ. ಓಹೋ, ಅಗತ್ಯವಾಗಿ ಮಾಡುತ್ತೇನೆ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಹಿಮಯ ಮಧುಮಯತ್ರಿ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಹಿಮಯ ಮಧುಮಯತ್ರಿ. ತಂಗಾಲಲ್ಲಿ ಕಾಣುವ ರೀತಿ, ತಂಗಾಲಲ್ಲಿ ಕಾಣುವ ರೀತಿ, ಬಾರೆ ನನ್ನ ಸಂಗಾತಿ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಹಿಮಯ ಮಧುಮಯತ್ರಿ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಹಿಮಯ ಮಧುಮಯತ್ರಿ. ಆ ನನ್ನ ಹೃದಯ ಮಂದಿರದಲ್ಲಿ ಮಿನುವಂತ ನಂದ ದೀಪ, ನನ್ನ ಹೃದಯ ಮಂದಿರದಲ್ಲಿ ಮಿನುಗುವಂತ ನಂದ ದೀಪ. ನನ್ನ ನಿನ್ನ ಪ್ರೇಮದ ಮಿಲನ, ಅನುರಾಗದ ಪ್ರೇಮದ ಸದನ. ನನ್ನ ನಿನ್ನ ಪ್ರೇಮದ ಮಿಲನ, ಅನುರಾಗದ ಪ್ರೇಮದ ಸದನ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಧುಮಯ ಮಧುಮಯತ್ರಿ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಧುಮಯ ಮಧುಮಯತ್ರಿ. ಮಹಾರಾಜನೇ, ಕರವನ್ನು ಜೋಡಿಸು. ಬಾರೆ ನನ್ನ ಸಂಗಾತಿ, ತಂಗಾಲಲ್ಲಿ ಕಾಣುವ ರೀತಿ, ಬಾರೆ ನನ್ನ ಸಂಗಾತಿ. ಇಂದು ನಮಗೆ ಶುಭರಾತ್ರಿ, ಆನಂದದ ಮಹಿಮೆಯ ಮಧು. ಜಯ ಶುಭ ಸುಂದರ, ಜಯ ಶುಭ ಸುಂದರ, ಜಯ ಸಿದ್ಧೇಶ್ವರ. ಜಯ ಶುಭ ಸುಂದರ, ಜಯ ಸಿದ್ಧೇಶ್ವರ. ಯೋಗಿಯ ಕುಲ ತಿಲಕ ಕರುಣ ಸಾಗರ, ಯೋಗಿಯ ಕುಲ ತಿಲಕ ಕರುಣ ಸಾಗರ. ಜಯ ಶುಭ ಸುಂದರ, ಜಯ ಸಿದ್ಧೇಶ್ವರ, ಜಯ ಸಿದ್ಧೇಶ್ವರ. ಸಾಹಿತ್ಯ ಸಂಸ್ಕೃತ ನೀಡೋ, ಸಂಗೀತ ಸಾಹಿತ್ಯ ಸಂಸ್ಕೃತ ನೀಡೋ. ಶಿಲ್ಪಯ ವೈಭೋಗ ಬೇಲೂರು ಅಳಬೀಡು, ಶಿಲ್ಪಯ ವೈಭೋಗ ಬೇಲೂರು ಅಳಬೀಡು. ಇದುವರೆಗೆ ಹಳೆ ದರೋಜಿಯ ಅಶ್ವರಾಮಣ್ಣ ಮತ್ತು ತಂಡದವರಿಂದ ಹಗಲು ವೇಷಗಾರ ಆಟ ಕೇಳಿದಿರಿ, ಮೋಹಿನಿ ಭಸ್ಮಾಸುರ ಸನ್ನಿವೇಶ. ಇನ್ನೀಗ ಪರಿಸರ ಗೀತೆಗಳು. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ Nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ Nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-2199. ಬೇಡು ಪಾಕು ಬಾರು ಮಾಸ ಬಿಟ್ಟಿ, ಝರನೆ ಕಾ ಪಾನಿ ಭೀ ಬಂದ್, ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ. ಅರೆ ಸಬ್ ಲೋಗ್ ಇಕಟ್ಟೆ ಹೋ, ಯಾ ಖಬರ್ ಹೈ ಡಾಗ್ ಬಾಬೂ? ಖಬರ್ ಕುಛ ಠೀಕ್ ನಹೀ ಹೈ ಕಾಕಾ, ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ. ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ. ಐಸೆ ಕೈಸೆ ಘರ್ ಬಾರ್ ಛೋಡ್ ದೇ? ಘರ್ ಕಿ ಚಿಂತಾ ಛೋಡೋ, ಜಲ್ದಿ ಸೆ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ ಪಹುಂಚೋ. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಈಗ ಕೇಳಿ ಪರಿಸರ ಗೀತೆಗಳು. ಚೆಲುವನು ಸಾರುತ್ತಿವೆ ಬನದಲ್ಲಿ ದಿನ ದಿನ ಬಣ್ಣದ ಹೂಗಳು ನಿನ್ನಯ ಚೆಲುವನು ಸಾರುತ್ತಿವೆ ಕೋಗಿಲೆ ಗಿಳಿಗಳು ನಿನ್ನಿನಿ ಗೊರಲಿನ ಕೋಗಿಲೆ ಗಿಳಿಗಳು ನಿನ್ನಿನಿ ಗೊರಲಿನ ಇಂಪಿನ ಬನದಲ್ಲಿ ದಿನ ದಿನ ಬಣ್ಣದ ಹೂಗಳು ನಿನ್ನಯ ಚೆಲುವನು ಸಾರುತ್ತಿವೆ ಸಾರುತ್ತಿವೆ ಕಿಸಾನ್ ವಾಣಿ ಕಾರ್ಯಕ್ರಮ.